ஓடி வந்தானே நின்ன சிருஷ்டி நியமாகே ஆழவாக அர்த்தமுள்ள இந்த சிருஷ்டிகே ஆழவாக அர்த்தமுள்ள இந்த சிருஷ்டி. ಒಂದೊಂದು ಕಾಳಿಗೂ ಹನಿ ಹನಿ ನೀರಿಗೂ ಉಸಿರಾಡೋ ಗಾಳಿಗೂ ಅಗ್ನಿಗೂ ಬೆಳಕಿಗೂ ನೆರಳಿಗಾಗಿ ಬಿಸಿಲಿಗಾಗಿ ಸ್ತೋತ್ರವ ಮಾಡುವೆ ನೆರಳಿಗಾಗಿ ಬಿಸಿಲಿಗಾಗಿ ಸ್ತೋತ್ರವ ಮಾಡುವೆ ಕೋಟಿ ಬಂದಾನೆ ನಿನ್ನ ಸೃಷ್ಟಿ ನಿಯಮಕ್ಕೆ ಆಳವಾದ ಅರ್ಥವುಳ್ಳ ನಿನ್ನ ಸೃಷ್ಟಿಗೆ ಆಳ ಜಣಜಣಿಸೋ ನಾಣ್ಯಕ್ಕೂ ಒಂದೊಂದು ರೂಪಾಯಿಗೂ ಸರ್ವ ಸೌಭಾಗ್ಯಕ್ಕೂ ಸರ್ವ ಸಂತೋಷಕ್ಕೂ ಹೃದಯದ ಪ್ರತಿಬಡಿತಕ್ಕೂ ನಾ ಸ್ತೋತ್ರ ಮಾಡುವೆ ಹೃದಯದ ಪ್ರತಿಬಡಿತಕ್ಕೂ ನಾ ಸ್ತೋತ್ರ ಮಾಡುವೆ ಕೋಟಿ ಬಂದಾನೆ ನಿನ್ನ ಸೃಷ್ಟಿ ನಿಯಮಕ್ಕೆ ಆಳವಾದ ಅರ್ಥವುಳ್ಳ ನಿನ್ನ ಸೃಷ್ಟಿಗೆ ಆಳ ಸೇರಿಸಲು ನೀ ಮಾಡ್ದ ತ್ಯಾಗವ ಹೇಗೆ ಮರೆಯಲಿ ಸೇರಿಸಲು ನೀ ಮಾಡ್ದ ತ್ಯಾಗವ ಹೇಗೆ ಮರೆಯಲಿ ಕೋಟಿ ಬಂದ సృష్టి